ಬರದು ಮಾಡು ಬರದು ಪಾರಾನ ಸಂಗ ಓಣ್ಯಾಗ ಕೈ ಮಾಡಿ ಕರಿ ಕೌವ ಮಂಗ ಮಡು ಬರದು ಪಾರಾನ ಸಂಗ ಓಣ್ಯಾಗ ಕೈ ಮಾಡಿ ಕರಿ ಕೌವ ಮಂಗ